ಪಾಪವ ಕಳೆದೆ, ಪುಣ್ಯದಿಂದಲೇ ಪಾಪವ ಕಳೆದೆ. ಎಲ್ಲ ಮಾಡಿದವ ನೀನು ನಾನು, ಎಲ್ಲ ಮಾಡಿದವ ನೀನು ನಾನು, ಅಲ್ಲ ಅಹುದು ಎಂದು ಆಡುವುದೇನು, ಅಲ್ಲ ಅಹುದು ಎಂದು ಆಡುವುದೇನೋ.